ಇದುವರೆಗೆ ದೇಶಭಕ್ತಿ ಗೀತೆಯನ್ನು ಕೇಳಿದರೆ. ಕಾರ್ಯಕ್ರಮಗಳನ್ನು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯ ವಾಹಿನಿಯಿಂದ ಕೇಳುತ್ತಿದ್ದೀರಿ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕುರಿ ಮತ್ತು ಮೇಕೆಗಳಿಗೆ ಬಾಧಿಸುವ ರೋಗಗಳು ಹಾಗೂ ಅವುಗಳ ನಿಯಂತ್ರಣ ಕುರಿತಂತೆ ಡಾಕ್ಟರ್ ಸುಮತಿ ಬಿಎನ್ ಅವರೊಡನೆ ಪಿಎಂ ಜಗದೀಶ್ ಅವರು ನಡೆಸಿದ ಸಂದರ್ಶನ ಇದೆ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ಏನೇ ಸಂಧ್ಯಾ, ಏನ್ ಸರ್ಪ್ರೈಸ್ ಪಾರ್ಟಿ, ಏನ್ ವಿಶೇಷ, ಜಾಬ್ ಸಿಗ್ತಾ? ಹೇಗೆ ಜಾಬ್ ಸಿಗ್ತಾ ಅಂತ ಕೇಳ್ತಿದ್ಯಲ್ಲೇ, ನಾನೇ ಇವಾಗ 15 ಜನಕ್ಕೆ ಜಾಬ್ ಕೊಡ್ತಾ ಇದ್ದೀನಿ. ರಿಯಲಿ? ಇದು ಹೇಗೆ ಸಾಧ್ಯ ಆಯ್ತು? ಬಿಜೆಪಿ ಗವರ್ನಮೆಂಟ್ ಇದ್ರೆ ಎಲ್ಲಾನು ಸಾಧ್ಯ ಕಣೆ. ಏನ್ ಅನ್ಕೊಂಡಿದ್ಯಾ? ಅಮೇಸಿಂಗ್ ಕಣೆ, ಕಂಗ್ರಾಟ್ಸ್. ನಿಮ್ಮ ಸ್ಟಾರ್ಟ್ಅಪ್ ಗೆ ಕಿಕ್ ಸ್ಟಾರ್ಟ್ ಕೊಡೋ ಡಬಲ್ ಇಂಜಿನ್ ಸರ್ಕಾರ, ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. ಬಿಜೆಪಿಯೇ ಭರವಸೆ, ಬಿಜೆಪಿಗೆ ವೋಟ್ ಮಾಡಿ. ಕೃಷಿರಂಗ ಕಾರ್ಯಕ್ರಮ ಕೇಳುತ್ತಿರುವ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕುರಿ ಮತ್ತು ಮೇಕೆಗಳಿಗೆ ಬಾಧಿಸುವ ರೋಗಗಳು ಹಾಗೂ ಅವುಗಳ ನಿಯಂತ್ರಣ ಕುರಿತಂತೆ ಡಾಕ್ಟರ್ ಸುಮತಿ ಬಿಎನ್ ಅವರೊಡನೆ ಪಿಎಂ ಜಗದೀಶ್ ಅವರು ನಡೆಸಿದ ಸಂದರ್ಶನ ಇದೆ, ಕೇಳಿ. ನಮಸ್ಕಾರ ಡಾಕ್ಟರ್ ಸುಮತಿ ಅವರೇ. ನಮಸ್ತೆ ಸರ್. ಕುರಿ ಮತ್ತು ಮೇಕೆಗಳನ್ನು ನಮ್ಮ ಸಾಕಷ್ಟು ಜನ ರೈತ ಬಾಂಧವರು ಸಾಕಾಣಿಕೆ ಮಾಡ್ತಾರೆ. ಕೆಲವರು ತಮ್ಮ ಸಮಗ್ರ ಕೃಷಿಯ ಭಾಗವಾಗಿ ಇವುಗಳನ್ನು ಸಾಕಾಣಿಕೆ ಮಾಡ್ತಾ ಇರ್ತಾರೆ. ಇನ್ನೂ ಕೆಲವರು ಮಂದೆ ರೂಪದಲ್ಲೇ ದೊಡ್ಡ ಪ್ರಮಾಣದಲ್ಲಿ ಸಾಕಾಣಿಕೆ ಮಾಡ್ತಾರೆ. ಮುಖ್ಯವಾಗಿ ಕುರಿಗಳಿಗೆ ಬರುವಂಥ ಸಮಸ್ಯೆಗಳಲ್ಲಿ ಅವುಗಳನ್ನು ಕಾಡುವಂಥ ರೋಗಗಳು ಬಹಳ ಮುಖ್ಯವಾದಂಥವು. ತಾವಿವತ್ತು ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಕುರಿ ಮತ್ತು ಮೇಕೆಗಳನ್ನು ಬಾಧಿಸುವಂಥ ರೋಗಗಳು, ಅವುಗಳ ನಿಯಂತ್ರಣ ಕ್ರಮಗಳ ಬಗ್ಗೆ ಪರಿಚಯವನ್ನು ಮಾಡಿಕೊಡಬೇಕು. ಮೊದಲಿಗೆ ಈ ಕುರಿ ಮತ್ತು ಮೇಕೆ ಸಾಕಾಣಿಕೆ ಮಹತ್ವದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಕುರಿ ಮತ್ತು ಮೇಕೆಗಳನ್ನು ನಡೆದಾಡುವ ಎಟಿಎಂ ಅಂತಲೇ ಕರೀತಾರೆ. ಸೊ ನಡೆದಾಡುವ ಬ್ಯಾಂಕ್ಗಳಂತ ಹೇಳ್ಬೋದು. ಅವುಗಳ ಸಾಕಾಣಿಕೆಯಿಂದ ಯಾವ ಸಮಯದಲ್ಲಾದರೂ ನಾವು ಹಣದ ಅವಶ್ಯಕತೆಯನ್ನು ಪೂರೈಸಿಕೊಳ್ಬಹುದು. ಇತ್ತೀಚಿನ ದಿನಗಳಲ್ಲಂತೂ ಸ್ವಂತ ಖರ್ಚಿನಲ್ಲಿ ಅಥವಾ ಸರ್ಕಾರದ ನೆರವಿನಿಂದ ದೊಡ್ಡ ಉದ್ಯಮವಾಗಿ ವೃದ್ಧಿಸಿದ್ದಾರೆ. ಅಥವಾ ಇದನ್ನ ಖರ್ಚಿನ ಅವಶ್ಯಕತೆಗಳನ್ನು ಪೂರೈಸುವ ರೈತರು ಮತ್ತು ಮಹಿಳೆಯರು ಕೃಷಿಯ ಜೊತೆಗೆ ಉಪಕಸವಾಗಿ ಕೂಡ ಮಾಡ್ತಾ ಇದ್ದಾರೆ. ಸೊ ಆದ್ರಿಂದ ಇದು ಹೆಚ್ಚಿನ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದೆ. ಕುರಿ ಮತ್ತು ಮೇಕೆ ಸಾಕಾಣಿಕೆಯಲ್ಲಿ ಅವುಗಳ ಆಯ್ಕೆ, ಮನೆಗಳ ನಿರ್ಮಾಣ, ಆಹಾರ ಪದ್ಧತಿ, ರೋಗ ತಡೆಗಟ್ಟುವ ಬಗ್ಗೆ ಮುನ್ನೆಚ್ಚರಿಕೆಗಳು, ಇವುಗಳ ಬಗ್ಗೆ ವೈಜ್ಞಾನಿಕ ರೀತಿಯಲ್ಲಿ ಮಾಹಿತಿಯನ್ನು ಪಡೆದುಕೊಂಡು ಶುರು ಮಾಡುವ ಮುಂಚಿತವಾಗಿಯೇ ಇವುಗಳ ಬಗ್ಗೆ ಹೆಚ್ಚಿನ ತಿಳುವಳಿಕೆಯನ್ನು ಹೊಂದುವುದು ಬಹಳ ಅವಶ್ಯಕತೆ ಆಗಿದೆ. ಅಂದ್ರೆ ಈ ಕುರಿ ಮತ್ತು ಮೇಕೆಗಳಲ್ಲಿ ಕಂಡುಬರುವಂತಹ ರೋಗಗಳು ಯಾವ್ಯಾವ ಅಂತಿದೆ? ಎಲ್ಲಾ ಜಾನುವಾರುಗಳಲ್ಲೂ ಕಂಡುಬರುವಂತೆ ಕುರಿ ಮತ್ತು ಮೇಕೆಗಳಲ್ಲೂ ಕೂಡ ಹಲವಾರು ಸಾಂಕ್ರಾಮಿಕ ರೋಗಗಳನ್ನು ನಾವು ಕಾಣಬಹುದು. ಉತ್ಪಾದನೆ ಕುಂಠಿತಗೊಳಿಸುವುದರ ಜೊತೆಗೆ ಚಿಕಿತ್ಸೆ ಖರ್ಚು ಮತ್ತು ಅನೇಕ ಬಾರಿ ಸಾವನ್ನಪ್ಪುವ ಸಾಧ್ಯತೆ ಹೆಚ್ಚಾಗಿದ್ದು ಆರ್ಥಿಕ ನಷ್ಟ ಉಂಟಾಗುತ್ತೆ. ಸೊ ಅದರ ಜೊತೆಗೆ ಸರಿಯಾದ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳದಿರಲಿ ಹಲವಾರು ಪ್ರಾಣಿಜನ್ಯ ರೋಗಗಳು, ನಾವು ಝೂನೋಟಿಕ್ ಡಿಸೀಸ್ ಅಂತ ಹೇಳ್ತೀವಲ್ಲ, ಪ್ರಾಣಿಜನ್ಯ ಮನುಷ್ಯರಿಗೆ ಹರಡುವ ರೋಗಗಳನ್ನು ಬರುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸೊ ಅದರಲ್ಲೂ ಮುಖ್ಯವಾಗಿ ಈ ರೋಗವನ್ನು ಉಂಟು ಮಾಡುವ ರೋಗಾಣುಗಳನ್ನು ನಾವು ಎರಡು ಗುಂಪುಗಳಾಗಿ ವಿಂಗಡಿಸಬಹುದು. ಒಂದು ಬ್ಯಾಕ್ಟೀರಿಯಾದಿಂದ ಬರುವ ರೋಗಗಳು ಮತ್ತು ವೈರಾಣುವಿನಿಂದ ಬರುವ ರೋಗಗಳು ಅಂತೇಳಿ. ಸೊ ಈ ಬ್ಯಾಕ್ಟೀರಿಯಾದಿಂದ ಬರುವ ರೋಗಗಳಲ್ಲಿ ಮುಖ್ಯವಾಗಿ ಎಂಟಿರೋಟಾಕ್ಸಿಮಿಯಾ ಅಥವಾ ಕರುಳು ಬೇನೆ ಅಂತ ಹೇಳ್ತೀವಿ, ಗಂಟಲು ಬೇನೆ ಅಥವಾ ಹೆಮರೋಜಿಕ್ ಸೆಪ್ಟಿಸಿಮಿಯಾ ಅಂತ ಹೇಳ್ತೀವಿ, ನರಡಿ ರೋಗ ಅಥವಾ ಆಂಥ್ರಾಕ್ಸ್ ಅಂತ ಹೇಳ್ತೀವಿ, ಆ ಕಾಯಿಲೆ ಬರುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಮತ್ತೆ ಇನ್ನೊಂದು ಚಪ್ಪೆ ರೋಗ ಅಂತ ಹೇಳ್ತೀವಿ, ಇದು ಎಲ್ಲ ರಸಗಳಲ್ಲೂ ಕೂಡ ಕೆಲವು ಕೇಂದ್ರೀಕೃತ ಪ್ರದೇಶದಲ್ಲಿ ನಾವು ನೋಡಬಹುದು. ಮತ್ತೆ ಇದರ ಜೊತೆಗೆ ಕಂದು ಹಾಕುವ ರೋಗ ಅಂತ ಹೇಳ್ತೀವಿ, ಬ್ರುಸೆಲೋಸಿಸ್ ಅಂತ ಹೇಳ್ತೀವಿ. ಸೊ ಇದನ್ನು ಕೂಡ ನಾವು ಅತಿ ಹೆಚ್ಚಾಗಿ ಕಾಣಬಹುದಾಗಿದೆ. ಅಂದ್ರೆ ಇವು ಮುಖ್ಯವಾಗಿ ಬ್ಯಾಕ್ಟೀರಿಯಾದಿಂದ ಬರುವಂತಹ ರೋಗಗಳು. ಹೌದು, ಬ್ಯಾಕ್ಟೀರಿಯಾದಿಂದ, ಬ್ಯಾಕ್ಟೀರಿಯಾ ರೋಗಾಣುವಿನಿಂದ ಬರುವಂತಹ ಮತ್ತು ಒಂದರಿಂದ ಇನ್ನೊಂದಕ್ಕೆ ಹರಡುವಂತಹ ರೋಗಗಳು. ಇನ್ನು ಮುಖ್ಯವಾಗಿ ವೈರಸ್ನಿಂದ ಬರುವಂತಹ ರೋಗಗಳು ಯಾವ್ಯಾವ ಅಂತೀರಿ? ಅದೇ ರೀತಿ ಈ ಬ್ಯಾಕ್ಟೀರಿಯಾದಿಂದ ಬರುವ ರೋಗದಂತೆ ವೈರಸ್ನಿಂದ ಕೂಡ ಹಲವಾರು ರೋಗಗಳು ಬರುತ್ತೆ. ಅದರಲ್ಲಿ PPR ಅಂತ ಹೇಳ್ತೀವಿ, ಪೆಸ್ಟಿಸ್ ಡಿಸ್ಪೆಟಿಟ್ಸ್ ರುಮಿನೆಂಟ್ಸ್ ಅಂತ ಹೇಳ್ತೀವಿ, ಮತ್ತೆ ನೀಲಿ ನಾಲಿಗೆ ರೋಗ ಬ್ಲೂ ಟಂಗ್ ಅಂತ ಹೇಳ್ತೀವಿ ಒಂದು ಕಾಯಿಲೆ, ಮತ್ತೆ ಕುರಿ ಮತ್ತು ಮೇಕೆ ಸಿಡುಬು ಅಂತ ಇನ್ನೊಂದು ಕಾಯಿಲೆ ಇದೆ, ಮತ್ತೆ ಕಾಲುಬಾಯಿ ಜ್ವರ, ಈ ಹಸು ಮತ್ತು ಎಮ್ಮೆಗಳಲ್ಲಿ ಬರುವಂತೆ ಕಾಲುಬಾಯಿ ಜ್ವರನು ಕೂಡ ಬರೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅಂದ್ರೆ ಮುಖ್ಯವಾಗಿ ಎರಡು ವರ್ಗಗಳ ಒಂದು ಸೂಕ್ಷ್ಮಾಣುಗಳಿಂದ ರೋಗಾಣುಗಳಿಂದ ನಾವು ರೋಗಗಳು ಬರೋದನ್ನ ಈ ಕುರಿ ಮೇಕೆಗಳಲ್ಲಿ ಕಾಣಬಹುದು. ಹೌದು. ಈಗ ಮುಖ್ಯವಾಗಿ ಈಗ ಬ್ಯಾಕ್ಟೀರಿಯಾದಿಂದ ಬರುವಂತಹ ರೋಗಗಳು ತಾವು ತಿಳಿಸಿದ್ರಿ, ಅದರಲ್ಲಿ ಎಂಟಿರೋಟಾಕ್ಸಿಮಿಯಾ ಅಥವಾ ಕರುಳು ಬೇನೆ ಒಂದು ಅಂತ ಹೇಳಿದ್ರಿ, ಈ ರೋಗದ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀರಾ? ಸೊ ಈ ರೋಗದ ಬಗ್ಗೆ ಅತಿ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋದು ತುಂಬಾ ಅವಶ್ಯಕತೆ ಆಗಿದೆ. ಸೊ ಕುರಿ ಮತ್ತು ಮೇಕೆಗಳಲ್ಲಿ ಈ ರೋಗವು ಕ್ಲಾಸ್ಟಿಡಿಯಂ ಪರ್ಫಿಂಜೆನ್ಸ್ ಎಂಬ ರೋಗಾಣುವಿಂದ ಬರುತ್ತೆ. ಸೊ ಈ ರೋಗವು ಮೆಲುಕು ಹಾಕುವ ಪ್ರಾಣಿಗಳ ಕರುಳಿನಲ್ಲಿ ಈ ರೋಗಾಣು ವೃದ್ಧಿಯಾಗಿ ವಿಷ ವಸ್ತುವನ್ನು ಉತ್ಪಾದಿಸುತ್ತವೆ. ಸೊ ಇದಕ್ಕೆ ಈ ರೋಗಕ್ಕೆ ಮುಖ್ಯ ಕಾರಣಗಳೇನು ಅಂದ್ರೆ, ಆಹಾರದಲ್ಲಿ ತಕ್ಷಣ ಬದಲಾವಣೆ ಆಗುವುದು, ಅಂದ್ರೆ ನೀವು ಯಾವುದೋ ಒಂದು ಆಹಾರ ಕೊಡ್ತಾ ಇರ್ತೀರಾ, ತಕ್ಷಣ ಬೇರೆ ಆಹಾರಕ್ಕೆ ಬದಲಾವಣೆ ಮಾಡ್ಕೊಳ್ಳುವಂಥದ್ದು, ಮತ್ತೆ ಆ ಆಹಾರವನ್ನು ಅತಿ ಹೆಚ್ಚು ಪ್ರಮಾಣದಲ್ಲಿ ನೀಡುವಂಥದ್ದು, ಮತ್ತೆ ಅತಿಯಾಗಿ ಪೌಷ್ಟಿಕ ಆಹಾರ ನೀಡುವುದು, ದಾನಿ ಮಿಶ್ರಣ ಅಂತೇಳಿ ಅದನ್ನ ಅತಿ ಹೆಚ್ಚಿನ ಇಳುವರಿ ಜಾಸ್ತಿ ಬರಲಿ ಅಂತೇಳಿ ಕೊಡೋದ್ರಿಂದ ಆಗ ಸಾಧ್ಯತೆ ಇರುತ್ತೆ. ಮತ್ತೆ ಹೆಚ್ಚಿನ ದ್ವಿದಳ ಧಾನ್ಯಗಳ ಸೇವನೆಯಿಂದನೂ ಕೂಡ ಈ ರೋಗ ಬರುತ್ತೆ. ಸೊ ಇದರಲ್ಲಿ ಮುಖ್ಯವಾದ ಲಕ್ಷಣಗಳು ಯಾವ್ದ್ಯಾವ್ದು ಅಂತ ಹೇಳಿದ್ರೆ, ತೀವ್ರವಾದ ಜ್ವರ ಇರ್ತದೆ, ಮಾಂದ್ಯತೆ, ಆಹಾರವನ್ನ ತ್ಯಜಿಸೋದಿರುತ್ತೆ, ಮತ್ತೆ ಹಲವಾರು ಕುರಿ ಮತ್ತು ಮೇಕೆಗಳಲ್ಲಿ ಬೇದಿ ಉಂಟಾಗುತ್ತೆ. ಯಾಕಪ್ಪ ಅಂದ್ರೆ ಆ ಕರುಳಿನಲ್ಲಿ ವಿಷಾಣುಗಳು ಉತ್ಪತ್ತಿಯಾಗುತ್ತೆ, ಇದರಿಂದಾಗಿ ಬೇದಿ ಉಂಟಾಗುತ್ತೆ. ಮತ್ತೆ ಕೆಲವುಗಳಲ್ಲಿ ಪಾರ್ಶ್ವವಾಯು, ಒಂದ್ ಸೈಡ್ ಕಾಲು ಕೈ ದೇಹದ ಭಾಗಗಳು ವಾಯುವಿಗೆ ಪಾರ್ಶ್ವವಾಯುವಿಗೆ ತುತ್ತಾಗ್ತವೆ, ನಿಯಂತ್ರಣ ಕಳ್ಕೊಳ್ಳುತ್ತೆ, ಮತ್ತೆ ಕೊನೆಗೆ ಒದ್ದಾಡಿ ಹಠಾತ್ತನೇ ಸಾವನ್ನ ಹಪ್ತವೆ. ಸೊ ಇದನ್ನ ಅಕ್ಯೂಟ್ ಫಾರ್ಮ್ ಅಥವಾ ಪರ್ ಅಕ್ಯೂಟ್ ಫಾರ್ಮ್ ಅಂತ ಹೇಳ್ತೀವಿ ನಾವು, ತೀವ್ರವಾದ ಗತಿ ಅಂತ ಹೇಳ್ತೀವಿ ಅದನ್ನ. ಸೊ ಅದರಿಂದ ಉಂಟಾಗುತ್ತೆ ಅದು. ಮತ್ತೆ ಇದು ನಿಯಂತ್ರಣ ಹೇಗಪ್ಪ ಮಾಡೋದು ಅಂತ ಹೇಳಿದ್ರೆ, ಯಾವುದೇ ರೀತಿ ಹೊಸ ದಾನಿ ಮಿಶ್ರಣ ಅಥವಾ ಆಹಾರವನ್ನ ಹೊಸದಾಗಿ ನಾವು ನೀಡೋದಾದ್ರೆ ಕ್ರಮವಾಗಿ ದೈನಂದಿನ ಆಹಾರದಲ್ಲಿ ಸೇರಿಸಬೇಕಾಗತ್ತೆ. ಅದರಲ್ಲೂ ಬೇರೆ ಕಡೆಯಿಂದ ಮರಿಗಳನ್ನು ನಾವು ತರಿಸ್ಕೊಂಡಾಗ, ನಮ್ಮ ತೋಟದಲ್ಲಿ ಬಿಟ್ಟ ಹಠಾತ್ತನೆ ನಿಂತು ಹೋದಾಗ, ಮತ್ತೆ ಹೆಚ್ಚಿನ ತೇವಾಂಶದ ಗಾಳಿ, ಈ ಪ್ರೀ ಮಾನ್ಸೂನ್ ಅಥವಾ ಮಾನ್ಸೂನ್ ಮಳೆ ಆದಾಗ, ಮತ್ತೆ ಚಳಿಗಾಲದಲ್ಲಿ ಗಾಳಿ ಬೆಳಕು ಕೊಟ್ಟಿಗಳಲ್ಲಿ, ನಾವು ಕ್ರಾಸ್ ವೆಂಟಿಲೇಷನ್ ಅಂತ ಏನ್ ಹೇಳ್ತೀವಿ ಅಂದ್ರೆ ಉಸಿರಾಡದಂತ ಗಾಳಿ ತಕ್ಷಣ ಈಚೆ ಹೋಗ್ಬೇಕು, ಮತ್ತೆ ಅಮೋನಿಯಾ ಸ್ಮೆಲ್ ಕೂಡ ಇರುತ್ತೆ ಅದರಲ್ಲಿ, ದೇಹದ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಅಂತ ಸಂದರ್ಭದಲ್ಲಿ ಈ ಗಂಟಲು ಬೇನೆ ಬರುವ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ. ಮತ್ತೆ ಗಾಳಿ ಬೆಳಕು ಸರಿಯಾಗಿ ಇರಬೇಕು ಕೊಟ್ಟಿಗಳಲ್ಲಿ. ನಾವು ಕ್ರಾಸ್ ವೆಂಟಿಲೇಷನ್ ಅಂತ ಏನ್ ಹೇಳ್ತೀವಿ ಅಂದ್ರೆ ಉಸಿರಾಡದಂತ ಗಾಳಿ ತಕ್ಷಣ ಈಚೆ ಹೋಗ್ಬೇಕು, ಮತ್ತೆ ಅಮೋನಿಯಾ ಸ್ಮೆಲ್ ಕೂಡ ಇರುತ್ತೆ ಅದರಲ್ಲಿ. ಸೊ ಈ ಎಲ್ಲ ಅಮೋನಿಯಾ ಅನಿಲ ಮತ್ತೆ ಉಸಿರಾಡಿದಂತ ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಸೇರ್ಕೊಂಡಾಗ ಅವುಗಳಿಗೆ ಶ್ವಾಸಕೋಶಕ್ಕೆ ತೊಂದರೆ ಉಂಟಾಗುತ್ತೆ. ಈ ರೋಗಾಣು ಇದ್ದು ಅದಕ್ಕೆ ಅನುಕೂಲಕರವಾದ ವಾತಾವರಣ ಬಂದಾಗ ಉದ್ರೇಕವಾಗುತ್ತೆ. ಸೊ ಅದಕ್ಕೆ ನಾವು ಅದಕ್ಕೆ ಅವಕಾಶ ಕೊಡಬಾರದು, ಈ ಉದ್ರೇಕಗೊಳ್ಳದಂತೆ ನಾವು ನೋಡ್ಕೋಬೇಕು. ಸೊ ಇದ್ರ ಏನಂತ ಹೇಳಿದ್ರೆ ಮೇಂಟೆನೆನ್ಸ್ ನಿರ್ವಹಣಾ ಕ್ರಮಗಳನ್ನ ಅನುಸರಿಸ್ಕೋಬೇಕಾಗತ್ತೆ, ಅದ್ರ ಜೊತೆಗೆ ಲಸಿಕೆನು ಹಾಕಿಸ್ಕೋಬೇಕಾಗತ್ತೆ. ಅಂದ್ರೆ ಈಗ ಗಂಟ್ಲು ಬೇರೆ ಬರದ ಹಾಗೆ ಏನು ಮುಂಜಾಗ್ರತಾ ಕ್ರಮ ಕೈಗೊಳ್ಬೇಕು ಅಂತ, ಇದಕ್ಕೂ ಸಹ ಮುಂಜಾಗ್ರತಾ ಕ್ರಮಗಳು ನಾನು ಹೇಳದ್ನಲ್ಲ. ಸೊ ವೈಜ್ಞಾನಿಕ ರೀತಿಯಲ್ಲಿ ಸಾಕಾಣಿಕೆ ಮಾಡಬೇಕಾಗತ್ತೆ, ಮತ್ತೆ ಕೊಟ್ಟಿಗೆ ನಿರ್ಮಾಣ ಗಾಳಿ ಬೆಳಕು ಚೆನ್ನಾಗಿ ಬರುವಂತೆ ನಿರ್ಮಾಣ ಮಾಡ್ಕೋಬೇಕಾಗತ್ತೆ, ಮತ್ತೆ ಅವಕ್ಕೆ ಸ್ಟ್ರೆಸ್ ಅಥವಾ ಒತ್ತಡ ಒತ್ತಡ ಆಗದಂಗೆ ನೋಡ್ಕೋಬೇಕಾಗತ್ತೆ. ಮತ್ತೆ ಇದಕ್ಕೂ ಕೂಡ ವ್ಯಾಕ್ಸಿನೇಷನ್ ಇದೆ, ಲಸಿಕೆ ಇದೆ. ಈ ಲಸಿಕೆಯನ್ನ ನಾವು ಪ್ರತಿ ವರ್ಷಕ್ಕೆ ಒಂದ್ಸರಿ ನೀಡ್ತೀವಿ, 3 ತಿಂಗಳು ಆದ ನಂತರ ಮರಿಗಳಿಗೆ. ಮತ್ತೆ ಪ್ರತಿ ವರ್ಷನ ಇದನ್ನ ಬೂಸ್ಟರ್ ಡೋಸ್ ಅಂತ ಹೇಳಿ ಕೊಡ್ತೀವಿ. ಯಾವ ತಿಂಗಳಲ್ಲಿ ಹಾಕಿಸ್ಕೋಬೇಕಾಗುತ್ತೆ ಲಸಿಕೆನ ವರ್ಷದಲ್ಲಿ? ಇದು ನಾವು ಈ ರೋಗಕ್ಕೆ ಪ್ರೀ ಮಾನ್ಸೂನ್ ಅಂತ ಹೇಳ್ತೀವಿ, ಮೇ ಮತ್ತೆ ಜೂನ್ ತಿಂಗಳಲ್ಲಿ ಮತ್ತೆ ನವೆಂಬರ್ ಅಲ್ಲಿ. ಇದು ಎರಡು ವರ್ಷಕ್ಕೆ ಎರಡು ಬಾರಿ ಕೊಡಬೇಕಾಗುತ್ತೆ. ಈಗ ಎಲ್ಲಾ ಕಡೆ ರೋಗದ ಕೇಂದ್ರೀಕೃತ ಪ್ರದೇಶಗಳಲ್ಲಿ ವರ್ಷಕ್ಕೆ ಎರಡು ಬಾರಿ ನಾವು ಕೊಡಬೇಕಾಗುತ್ತೆ, ತಪ್ಪದೇ ನೀಡಬೇಕಾಗುತ್ತೆ. ಅಪರೂಪ ಬರೋ ಕಡೆ ಒಂದ್ಸರಿ ಕೊಟ್ಟರು, ಒಂದ್ಸರಿ ಕೊಟ್ಟರು ಸಾಕಾಗುತ್ತೆ. ಬಟ್ ಏನಾಗುತ್ತೆ ಅಂದ್ರೆ, ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ಬೋದು, ಮಳೆ ಹವಾಮಾನ ವೈಪರೀತ್ಯ ಜಾಸ್ತಿ ಇರೋದ್ರಿಂದ ವರ್ಷಕ್ಕೆ ಎರಡು ಬಾರಿ ಕೊಡೋದು ಉತ್ತಮ. ಇದು ಮುಖ್ಯವಾಗಿ ಗಂಟ್ಲು ಬೇನೆ ಅಂದ್ರೆ, ಈಗ ಒಂದ್ಸರಿ ಗಂಟ್ಲು ಬೇನೆ ಬಂದಾಗ ಚಿಕಿತ್ಸೆ ಏನಾದರೂ ಕೊಡಬೇಕಾಗುತ್ತೆ? ಇದನ್ನು ಕೂಡ ಅಕ್ಯೂಟ್ ಫಾರ್ಮ್, ತೀವ್ರ ಪ್ರಮಾಣದಲ್ಲಿ ರೋಗ ಬರುತ್ತೆ. ಅಂತ ಟೈಮಲ್ಲಿ ಸಾವನ್ನ ಒಪ್ಪ ಸಾಧ್ಯತೆ ಜಾಸ್ತಿ ಇರುತ್ತೆ. ಜ್ವರ ಬಂದು ಅವುಗಳೇ ಕಣ್ಣು ಮೂಗು ಮತ್ತೆ ಸ್ರವಿಕೆ ಉಂಟಾಗಿ, ಸೊ ಅದ್ರ ಮೂಲಕ ಅದು ಅತಿ ಹೆಚ್ಚಿನ ಜ್ವರದಿಂದ ಮತ್ತೆ ಈ ರೋಗಾಣುಗಳು ಟಾಕ್ಸಿನ್ಸ್ ವಿಷ ವಸ್ತುಗಳನ್ನ ಉತ್ಪತ್ತಿ ಮಾಡೋದ್ರಿಂದ ಬೇಗ ಸಾವನ್ನಪ್ಪುತ್ತೆ. ಸೊ ಅದರ ಬದಲು ನಾವು ವ್ಯಾಕ್ಸಿನೇಷನ್ ಅನ್ನೋ ಮುಂಜಾಗ್ರತೆ ಲಸಿಕೆಯನ್ನ ಹಾಕಿಸ್ಕೋಬೇಕಾಗತ್ತೆ. ಅಂದ್ರೆ ಇಲ್ಲಿ ಚಿಕಿತ್ಸೆ ಕೊಡೋದಕ್ಕೆ ಅವಕಾಶನೇ ಸಿಗೋದಿಲ್ಲ ಅಂತ? ಅವಕಾಶ ಕೆಲವುಗಳಲ್ಲಿ ಸಿಗುತ್ತೆ. ಇದು ಪ್ರಾಣಿಗಳ ಮೇಲೆ ಅವಲಂಬಿತ ಆಗಿರುತ್ತೆ. ಅದೇನಂತ ಹೇಳಿದ್ರೆ, ಅದು ಕೆಲವು ತಡ್ಕೊಂತವೆ ಆ ರೋಗದ ತೀವ್ರತೆಯನ್ನ ತಡ್ಕೊಳ್ತವೆ. ಆ ಸಮಯದಲ್ಲಿ ನೀವು ಟ್ರೀಟ್ಮೆಂಟ್ ಚಿಕಿತ್ಸೆ ಕೊಡಿಸಿದ್ರೆ ಬದುಕುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಮತ್ತೆ ಕೆಲವಕ್ಕೆ ರೋಗ ನಿರೋಧಕ ಶಕ್ತಿ ತುಂಬಾ ಕಡಿಮೆ ಇರುತ್ತೆ. ಸೊ ಅಂತವು ಬೇಗನೆ ಹಠಾತ್ತನೆ ಸಾವನ್ನಪ್ಪುತ್ತವೆ. ಇನ್ನೊಂದು ತಾವು ತಿಳಿಸಿದ ಬ್ಯಾಕ್ಟೀರಿಯಾ ರೋಗ ಅಂದ್ರೆ ನೆರಡಿ ರೋಗ. ಈ ರೋಗದ ಒಂದು ಪರಿಚಯ ಮಾಡಿಕೊಡ್ತೀರಾ, ವಿಶೇಷವಾಗಿ ಈ ಕುರಿ ಮತ್ತು ಮೇಕೆಗಳಿಗೆ ಸಂಬಂಧಪಟ್ಟ ಹಾಗೆ? ಈ ನರಡಿ ರೋಗ ಅನ್ನೋದು ಆಂಥ್ರಾಕ್ಸ್ ಅಂತ ಹೇಳ್ತೀವಿ, ಅಥವಾ ರಕ್ತ ನಂಜು ಅಂತಾನೂ ಕರಿತೀವಿ. ಸೊ ಇದು ಬಹಳ ಮಹತ್ವವಾದ ರೋಗ ಕುರಿ ಮತ್ತು ಮೇಕೆಗಳಲ್ಲಿ, ಯಾಕೆಂದ್ರೆ ಇದು ಒಂದು ಪ್ರಾಣಿಜನ್ಯ ರೋಗ, ಝೂನೋಟಿಕ್ ಡಿಸೀಸ್. ಸೊ ಇದು ಮನುಷ್ಯರಿಗೂ ಕೂಡ ಹರಡುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಈ ರೋಗ ಬಿಸಿಲಸ್ ಆಂಥ್ರಾಸಿಸ್ ಅನ್ನುವ ಮಣ್ಣಿನಲ್ಲಿ ಉದುಗಿಕೊಂಡಿರುವಂತಹ ಬ್ಯಾಕ್ಟೀರಿಯಾದ ಸ್ಪೋರ್ಸ್ ಅಂತ ಏನ್ ಹೇಳ್ತೀವಿ, ಕಣಗಳು, ಜೀವ ಕಣಗಳಿಂದ ಬರುವಂತ ಕಾಯಿಲೆ ಇದು. ಈ ರೋಗ ತಗುಲಿದ ಪ್ರಾಣಿಗಳಲ್ಲಿ ದೇಹದ ಎಲ್ಲಾ ರಂಧ್ರಗಳಿಂದಲೂ ಕೂಡ ರಕ್ತಸ್ರಾವ ಆಗುತ್ತೆ. ಅಂದ್ರೆ ಸ್ವಾಭಾವಿಕ ದ್ವಾರಗಳಲ್ಲಿ, ಮೂಗು, ಬಾಯಿ, ಗುದದ್ವಾರ, ಕಿವಿ, ಈ ಎಲ್ಲಾ ದ್ವಾರಗಳಿಂದನು ಕೂಡ ರಕ್ತ ಬರುತ್ತೆ. ಆ ರಕ್ತ ಬೇಗ ಹೆಪ್ಪುಗಟ್ಟಲ್ಲ. ಸೊ ಇದು ಮುಖ್ಯವಾದ ರೋಗಾಣುಗಳು ಅದರಲ್ಲಿ ವೃದ್ಧಿಯಾಗಿರುತ್ತೆ. ಅಂದ್ರೆ ಇದು ರಕ್ತ ಹೊರಗಡೆ ಬರೋದು ಕೊನೆ ಹಂತದಲ್ಲಿ, ಮತ್ತೆ ಅದು ಇದನ್ನು ಕೂಡ ಎರಡು ರೀತಿಯ ಉಂಟಾಗುತ್ತೆ, ಅತಿ ತೀವ್ರವಾಗಿ ಮತ್ತೆ ತೀವ್ರವಾಗಿ. ಅತಿ ತೀವ್ರವಾಗಿ ನಮ್ಗೆ ಒಂದಿನ ಅಥವಾ ಎರಡು ದಿನ ಟೈಮ್ ಕೊಡಬಹುದು, ತಕ್ಷಣ ಹಠಾತ್ತನೆ ಸಾವನ್ನಪ್ಪುತ್ತವೆ. ಸೊ ಆ ಸಾವನ್ನಪ್ಪಿದ ಸಂದರ್ಭದಲ್ಲಿ ಕೆಲವು ಪ್ರಾಣಿಗಳಲ್ಲಿ ನಾವು ರಕ್ತ ಈಚೆ ಬಂದಿರೋದ್ರಿಂದ, ದ್ವಾರಗಳಿಂದ ಈಚೆ ಬಂದಿರೋದ್ರಿಂದ ನೋಡಬಹುದು. ಅಂದ್ರೆ ಈ ಬ್ಯಾಸಿಲಸ್ ಆಂಥ್ರಾಸಿಸ್ ಅಂತ ಹೇಳಿರಲ್ಲ, ಇವೆಲ್ಲಿರ್ತವೆ ರೋಗಾಣುಗಳು? ಈ ರೋಗಾಣುಗಳು ಬೀಜ ಕಣಗಳು ನಾವು ಮಣ್ಣಿನಲ್ಲಿ ಉದುಕೊಂಡಿರ್ತವೆ. ಮಳೆ ಆದ ತಕ್ಷಣ ಇವು ಮೇಯ್ಬೇಕಾದ್ರೆ ನಾವು ಕುರಿ ಮತ್ತು ಮೇಕೆಗಳಿಗೆ ಗ್ರೇಸಿಂಗ್ ಅಂತೀವಿ ನೋಡಿ. ಸೊ ಅವು ನೆಲನ ಸೇರಿಸಿ ತಿಂತವೆ. ಸೊ ಆ ಸಂದರ್ಭದಲ್ಲಿ ಬಾಯಿ ಪ್ರವೇಶಿಸುತ್ತವೆ, ಅದ್ರ ಮೂಲಕ ರಕ್ತವನ್ನ ಸೇರಿ ಈ ರೋಗವನ್ನ ಉಂಟು ಮಾಡ್ತವೆ. ಸೊ ಮತ್ತೊಂದು, ಈ ರೋಗದಿಂದ ಸತ್ತ ಪ್ರಾಣಿಗಳ ದೇಹವನ್ನು ನಾವು ಯಾವುದೇ ಕಾರಣಕ್ಕೂ ಪೋಸ್ಟ್ ಮಾರ್ಟಮ್ ಅಂತ ಹೇಳ್ತೀವಲ್ಲ, ಛೇದನಕ್ಕೆ ಒಳಪಡಿಸಬಾರದು. ಯಾಕೆಂದ್ರೆ ಇದು ಆ ರಕ್ತ ಎಕ್ಸ್ಪೋಸ್ ಆದಂಗೆ, ಅದು ಹೊರಗಡೆ ಬಂದ ತಕ್ಷಣನೇ ರೋಗಾಣುಗಳೆಲ್ಲ ಕಣಗಳಾಗಿ ಮಾರ್ಪಟ್ಟು ಸ್ಪೋರ್ಗಳಾಗುತ್ತೆ. ಅದು ಮತ್ತೆ ಬೇರೆ ಪ್ರದೇಶಕ್ಕೆ ಹರಡ್ತವೆ, ಮತ್ತೆ ನಮ್ಗೆ ಉಸಿರಾಟದ ಮೂಲಕ ಮನುಷ್ಯರಿಗೂ ಬರೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸೊ ಇದನ್ನ ಆಸ್ ಎ ಪ್ರಿವೆನ್ಷನ್ ಅಂದ್ರೆ ಮುಂಜಾಗ್ರತಾ ಕ್ರಮವಾಗಿ ನಾವು ರೋಗ ಹರಡದಂತೆ ತಡೆಗಟ್ಟಬೇಕಾದ್ರೆ, ಸೊ ಅದನ್ನ ಆಳವಾದ ಉಂಡೆ ತೆಗೆದು ಹೂಳ್ಬೇಕು, ಮತ್ತೆ ಈ ಸುಣ್ಣದ ಪುಡಿಯಿಂದ ಅದನ್ನ ಸಿಂಪಡಿಸಿ ಮುಚ್ಚಿ ಭೂಮಿಯ ಮೇಲೂ ಕೂಡ ಸುಣ್ಣದ ಪುಡಿಯನ್ನ ಸುಣ್ಣದ ತಿಳಿ ನೀರನ್ನು ಹಾಕಬೇಕಾಗತ್ತೆ. ಸೊ ಇದು ಪ್ರಿವೆನ್ಷನ್ ಮೆಜರ್ಸ್ ನ ತಗೊಂಡಂಗೆ ಆಗುತ್ತೆ, ಮುಂಜಾಗ್ರತಾ ಕ್ರಮ ಆಗುತ್ತೆ. ಅಂದ್ರೆ ಇದು ಒಂದ್ಸರಿ ಬಂತು ಅಂದ್ರೆ ತಡೆಗಟ್ಟೋದು ಬಹಳ ಕಷ್ಟ ಅಂತ ಅಂದಾಗ, ಹೌದು, ಮುಂಜಾಗ್ರತಾ ಕ್ರಮ ಏನ್ ಕೈಗೊಳ್ಳಬಹುದು? ಸೊ ಇದಕ್ಕೂ ಕೂಡ ಮುಂಜಾಗ್ರತಾ ಕ್ರಮವಾಗಿ ನಾನು ಹೇಳ್ದಂತೆ, ಮರಣ ಹೊಂದಿದ ರಾಸುಗಳನ್ನ ನಾವು ಯಾವುದೇ ಕಾರಣಕ್ಕೂ ಪೋಸ್ಟ್ಮಾರ್ಟಮ್ ಚಿಕಿತ್ಸೆಗೆ ಒಳಪಡಿಸಬಾರ್ದು. ಮತ್ತೆ ಹೆಚ್ಚಿನ ನೈರ್ಮಲ್ಯತೆಯನ್ನ ಕಾಪಾಡ್ಕೋಬೇಕು, ಸ್ವಚ್ಛತೆ ಕಾಪಾಡ್ಕೋಬೇಕು. ಮತ್ತೆ ಇದಕ್ಕೂ ಕೂಡ ಎಲ್ಲಾ ರೋಗದಂತೆ ಲಸಿಕೆ ಇದೆ. ಇದಕ್ಕೆ ಆಂಥ್ರಾಕ್ಸ್ ನರಡಿ ರೋಗದ ಲಸಿಕೆ ಅಂತ ಹೇಳ್ತೀವಿ. ಇದನ್ನ ಜನವರಿ ತಿಂಗಳಲ್ಲಿ ನಾವು ಎಲ್ಲಾ ಜನವರಿ ಮತ್ತೆ 6 ತಿಂಗಳಿಗೊಮ್ಮೆ ಕೊಡಬೇಕಾಗುತ್ತೆ. ಇದು ಯಾವ ರೀತಿ ಅಂತ ಹೇಳಿದ್ರೆ, ರೋಗ ಕೇಂದ್ರೀಕೃತ ಪ್ರದೇಶಗಳಲ್ಲಿ 6 ತಿಂಗಳಿಗೊಮ್ಮೆ ನಾವು ಹೆಚ್ಚಿನ ನಿಗಾ ಇಟ್ಕೊಂಡು ಕೊಡಬೇಕಾಗುತ್ತೆ. ಕೆಲವು ಗೊತ್ತಾದ ಪ್ರದೇಶದಲ್ಲಿ ರೋಗ ಬರ್ತಲೇ ಇರುತ್ತೆ ಪ್ರತಿ ವರ್ಷ. ಹೌದು, ಅಂತ ಕಡೆಗಳಲ್ಲಿ ವರ್ಷಕ್ಕೆ 2 ಸಾರಿ ಲಸಿಕೆಯನ್ನ ಹಾಕಿಸಬೇಕಾಗುತ್ತೆ. ಬೇರೆ ಕಡೆನೂ ಇದನ್ನ ಹಾಕಿಸ್ಕೊಂಡ್ರು ತಪ್ಪೇನಿಲ್ಲ ಇದು ಯಾವುದೇ ಕಾರಣಕ್ಕೂ ಲಸಿಕೆಯನ್ನ ಹಾಕ್ಸೋದ್ರಿಂದ ರೋಗ ನಿರೋಧಕ ಶಕ್ತಿ ಪ್ರಾಣಿಗಳಲ್ಲಿ ಹೆಚ್ಚಾಗುತ್ತೆ. ಸೊ ಇದರಿಂದ ರೋಗ ಬರದಂತ ತಡೆಗಟ್ಟುತ್ತೆ, ಮತ್ತೆ ನಮ್ಗೆ ಅದರಿಂದ ಉಂಟಾಗುವಂತ ನಷ್ಟನು ಕೂಡ ಕಡಿಮೆ ಆಗುತ್ತೆ. ಇನ್ನೊಂದು ತಾವು ತಿಳಿಸಿದ್ದು ಈ ಬ್ಯಾಕ್ಟೀರಿಯಾದಿಂದ ಬರುವಂತ ಕುರಿ ಮೇಕೆಗಳ ರೋಗ ಅಂದ್ರೆ ಚಪ್ಪೆ ರೋಗ ಮುಖ್ಯವಾಗಿ ಇದು ಹೇಗೆ ಬರುತ್ತೆ ಅಂತೀರಿ? ಸೊ ಇದು ಕೂಡ ನಾವು ಬ್ಲ್ಯಾಕ್ ವಾಟರ್ ಡಿಸೀಸ್ ಅಥವಾ ಚಪ್ಪೆ ರೋಗ ಅಂತ ಹೇಳ್ತೀವಿ. ಇದೊಂದು ಕೂಡ ಮತ್ತೊಂದು ಪ್ರಮುಖವಾದ ಸಾಂಕ್ರಾಮಿಕ ರೋಗ ಆಗಿದ್ದು ಕ್ಲಾಸ್ಟ್ರಿಡಿಯಂ ಚೋವೈ ಅಂತ ರೋಗಾಣುವಿಂದ ಬರುವಂತದ್ದು. ಇದನ್ನು ಕೂಡ ಮಣ್ಣಿನಲ್ಲಿ ಹುದುಗೊಂಡಿರುತ್ತೆ, ಸ್ಪೋರ್ಸ್ ಆಗಿ ಇರುತ್ತೆ, ಬೀಜ ಕಣ ಆಗಿ ಇರುತ್ತೆ. ಈ ರೋಗಕ್ಕೆ ತುತ್ತಾದ ಪ್ರಾಣಿಗಳಲ್ಲಿ ಮಾಂಸಖಂಡಗಳ ಉರಿಯೂತ, ವಿಷಯುಕ್ತ ರಕ್ತನಂಜು ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ರೋಗಗ್ರಸ್ತ ಕುರಿ ಮತ್ತೆ ಮೇಕೆಗಳು ಸಾಯ್ತವೆ. ಸೊ ಇದರಲ್ಲಿ ಎಸ್ಪೆಷಲಿ ಆ ತೊಡೆ ಭಾಗದಲ್ಲಿ ಕಂಡುಬಂತ ಮಾಂಸಖಂಡಗಳು ಊದ್ಕೊಳ್ಳೋದು ಮತ್ತೆ ಗಾಳಿ ತುಂಬಿದಂತೆ ಅನುಭವ ಆಗುತ್ತೆ. ಸೊ ಅದನ್ನ ನಾವು ನೋಡಬಹುದು, ಕ್ರಮೇಣ ಅದು ಕಪ್ಪಾಗಕ್ಕೆ ಶುರುವಾಗುತ್ತೆ. ಚಪ್ಪೆ ಭಾಗ ಕಪ್ಪಾಗೋದಕ್ಕೆ ಮತ್ತೆ ಗಾಳಿ ತುಂಬಿಕೊಂಡಂತ ಅನುಭವ ಆಗುತ್ತೆ. ಇದು ಗಾಳಿ ರೋಗಾಣುವಿನಿಂದ ಉತ್ಪತ್ತಿ ಆಗುವಂತದ್ದು ಗಾಳಿ, ಅದು ಅನೇರೋಬಿಕ್ ಅಂತ ಹೇಳ್ತೀವಿ ನಾವು. ಅನೇರೋಬಿಕ್ ವಿಷ ಗಾಳಿ ಅಲ್ಲಿ ತುಂಬಿಕೊಳ್ಳುತ್ತೆ, ಮತ್ತೆ ವಿಷಾಣುಗಳು ರಕ್ತದಲ್ಲಿ ಸೇರಿ ಪ್ರಾಣಹಾನಿಯನ್ನ ಮಾಡ್ತವೆ. ಅಂದ್ರೆ ಈ ಚಪ್ಪೆ ರೋಗವನ್ನು ತಡೆಗಟ್ಟೋದು ಹೇಗೆ ಅಂತ, ಇದಕ್ಕೂ ಕೂಡ ಲಸಿಕೆ ಇದೆ. ಈ ಲಸಿಕೆಯನ್ನ ನಾವು ಜಾನುವಾರುಗಳಲ್ಲಿ ಕೊಡಬೇಕಾಗುತ್ತೆ. ಏಪ್ರಿಲ್ ತಿಂಗಳಲ್ಲಿ ಮೇಕೆ ಮತ್ತು ಕುರಿಗಳಿಗೆ ಇದನ್ನ ವರ್ಷಕ್ಕೊಂದ್ಸರಿ ಹಾಕಿದ್ರೆ ಸಾಕಾಗುತ್ತೆ. ರೋಗಗ್ರಸ್ತ ಮರಿಗಳನ್ನ ಅಥವಾ ಕುರಿ ಮತ್ತು ಮೇಕೆಗಳನ್ನ ನಾವು ಬೇರ್ಪಡಿಸಬೇಕು, ಆ ತರ ಮುಂಜಾಗ್ರತಾ ಕ್ರಮಗಳನ್ನ ತಗೋಬೇಕು. ಮತ್ತೆ ಇದ್ರ ಜೊತೆಗೆ ಇನ್ನೊಂದು ಕಂದು ಹಾಕುವ ರೋಗ ಅಂತ ಹೇಳ್ತೀವಿ, ಬ್ರುಸಲೋಸಿಸ್. ಸೊ ಇದು ಒಂದಲ್ಲ ಒಂದ್ ರೀತಿ ಎಲ್ಲರಿಗೂ ಗೊತ್ತಿರುತ್ತೆ. ಇದು ಕೂಡ ಒಂದು ಪ್ರಾಣಿಜನ್ಯ ಮನುಷ್ಯ ರೋಗ, ಝೂನೋಟಿಕ್ ಡಿಸೀಸ್, ಮನುಷ್ಯರಿಗೂ ಬರಬಹುದು. ಈ ರೋಗದ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಇದು ಕೊನೆ ಟ್ರೈಮಿಸ್ಟರ್ ಅಂತ ಹೇಳ್ತೀವಿ ನಾವು. ಈಗ 5 ತಿಂಗಳ ಗರ್ಭಾವಸ್ಥೆ ಇದ್ರೆ 3ನೇ ತಿಂಗಳು 4ನೇ ತಿಂಗಳು ಅಥವಾ 5ನೇ ತಿಂಗಳಲ್ಲಿ ಅಬಾರ್ಷನ್ಸ್, ಗರ್ಭಪಾತ ಆಗೋದು, ಮತ್ತೆ ಸತ್ತೆ ಅಂತ ಹೇಳ್ತೀವಿ ಅದು ಬೀಳದೆ ಇರೋಂಥದ್ದು, ಮತ್ತೆ ಅವಕ್ಕೆ ಫರ್ಟಿಲಿಟಿ ಅಂತ ಹೇಳ್ತೀವಿ ನಾವು, ಗರ್ಭ ಕಟ್ಟದೆ ಫಲವಂತಿಕೆ ಅಥವಾ ಗರ್ಭ ಕಟ್ಟದೆ ಇರುವಂತಹ ಚಿಹ್ನೆಗಳು ಜಾಸ್ತಿ ಇರುತ್ತೆ ಈ ಒಂದು ಕಾಯಿಲೆಯಲ್ಲಿ. ಮತ್ತೆ ಈ ಗರ್ಭಪಾತ ಆದಾಗ ಅಥವಾ ಈ ಪ್ಲಾಸೆಂಟಾ ಅಂತ ಹೇಳ್ತೀವಿ, ಅದು ಮಾಸು ಅದು ಬೀಳದೆ ಇದ್ದಾಗ, ಸೊ ಅದನ್ನ ನಾವು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಅದನ್ನ ವಿಲೇವಾರಿ ಮಾಡಕ್ಕೆ ಯಾವ ರೀತಿ ಕ್ರಮ ತಗೋಬೇಕು ಅದನ್ನ ನಾವು ತಿಳ್ಕೊಬೇಕಾಗತ್ತೆ. ಯಾಕೆ ಅಂದ್ರೆ ಇದು ಮನುಷ್ಯನಿಗೂ ಕೂಡ ಸಾಧ್ಯತೆ. ಸೊ ಹೆಚ್ಚಿನ ನಿಗಾ ವಹಿಸಿ ಗ್ಲೌಸ್ ಮತ್ತೆ ಮಾಸ್ಕ್, ಗಾಗಲ್ಸ್ ಬರುತ್ತೆ ಪ್ರತ್ಯೇಕವಾಗಿ, ಅವುಗಳನ್ನ ಯೂಸ್ ಮಾಡ್ಕೋಬೇಕು. ಅವುಗಳನ್ನ ಬಳಸ್ಕೊಂಡು ನೈರ್ಮಲ್ಯತೆಯನ್ನ ಕಾಪಾಡ್ಕೋಬೇಕಾಗುತ್ತೆ. ಸೊ ಯಾವುದೇ ರೀತಿ ಈ ತರ ತೊಂದರೆ ಆದಾಗ ತಕ್ಷಣ ಪಶುವೈದ್ಯರಿಗೆ ತಿಳಿಸಿ ಸೊ ಅವಶ್ಯಕವಾದಂತ ಕ್ರಮಗಳನ್ನ ತಗೋಬೇಕಾಗುತ್ತೆ. ಈ ರೋಗಕ್ಕೆ ಇನ್ನೂ ಲಸಿಕೆ ಇಲ್ಲ. ಸೊ ಅದಕ್ಕೆ ಮುಂಜಾಗ್ರತಾ ಕ್ರಮನೇ ಇದಕ್ಕೆ ತುಂಬಾ ಇಂಪಾರ್ಟೆಂಟ್, ಮುಖ್ಯವಾದದ್ದು. ಮತ್ತೆ ಇದರಲ್ಲಿ ರೋಗಗ್ರಸ್ತ ಕುರಿ ಅಥವಾ ಮೇಕೆಗಳನ್ನ ನಾವು ಹಿಂಡಿನಿಂದ ಸಪರೇಟ್ ಮಾಡಿ ಕಲ್ಲಿಂಗ್ ಅಂತ ಹೇಳ್ತೀವಿ, ವಿಲೇವಾರಿ ಮಾಡ್ಬೇಕು. ಅದನ್ನ ನಾವು ಯಾವುದೇ ಕಾರಣಕ್ಕೂ ಒಬ್ಬರಿಗೆ ಬೇರೆಯವರಿಗೆ ಮಾರದಾಗ್ಲಿ ಅಥವಾ ಅದನ್ನ ಆ ಮಾಂಸವನ್ನ ತಿನ್ನದಾಗ್ಲಿ ಮಾಡಬಾರ್ದು. ಮನುಷ್ಯನಿಗೂ ರೋಗ ಬರೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅದರಲ್ಲಿ ನಮ್ಮ ಹಸು ಮತ್ತು ಎಮ್ಮೆಗಳಿಗಾದ್ರೆ ಲಸಿಕೆ ಇದೆ, ಕುರಿಗಳಿಗೆ ಕಂದು ರೋಗ ಇಲ್ಲ. ಕುರಿಗಳಲ್ಲಿ ಕಂದು ರೋಗ ಅದರ ಪ್ರಭೇದ ಬೇರೆ ಇದೆ. ಹಸು ಮತ್ತು ಎಮ್ಮೆಗಳಲ್ಲಿ ಬರುವಂತದ್ದು ಬ್ರುಸಲ ಅಬಾರ್ಟಸ್ ಅನ್ನೋದು. ಈ ಕುರಿಗಳಲ್ಲಿ ಬ್ರುಸಲ ಅಬಾರ್ಟಸ್ ಗಿಂತ ಬ್ರುಸಲ ಮೆಲಿಟೆನ್ಸಿಸ್ ಅನ್ನೋ ರೋಗಾಣುವಿನಿಂದ ಹೆಚ್ಚಿಗೆ ಕಾಯಿಲೆ ಬರುತ್ತೆ. ಸೊ ಅದಕ್ಕೆ ಇನ್ನ ಲಸಿಕೆ ಉತ್ಪಾದನೆ ಸಂಶೋಧನೆ ಹಂತದಲ್ಲಿದೆ. ಸೊ ಅದನ್ನ ನಾವು ಆದ ತಕ್ಷಣ ಅದನ್ನು ಕೂಡ ನಾವು ಪ್ರಯೋಗ ಮಾಡ್ಕೋಬೇಕಾಗುತ್ತೆ. ಇವು ಮುಖ್ಯವಾಗಿ ಬ್ಯಾಕ್ಟೀರಿಯಾದಿಂದ ಬರುವಂತಹ ರೋಗಗಳ ಬಗ್ಗೆ ಆಯ್ತು. ಇನ್ನು ಈ ಕುರಿ ಮತ್ತು ಮೇಕೆಗಳಲ್ಲಿ ವೈರಸ್ನಿಂದ ಕಂಡುಬರುವಂತಹ ರೋಗಗಳು ಯಾವ್ಯಾವ ಅಂತೀರಿ? ಈ ಬ್ಯಾಕ್ಟೀರಿಯಾದಿಂದ ಬರುವ ರೋಗಗಳ ಜೊತೆಗೆ ವೈರಸ್ ಇಂದನೂ ಕೂಡ ಹಲವಾರು ರೋಗಗಳು ಬರುತ್ತೆ. ಸೊ ವೈರಸ್ ಇಂದ ಬರೋದ್ರಲ್ಲಿ ಮೊದಲನೇದಾಗಿ ಪಿಪಿಆರ್ ಅಂತ ಹೇಳ್ತೀವಿ, ಮತ್ತೆ ನೀಲಿ ನಾಲಿಗೆ ರೋಗ ಅಂತ ಹೇಳ್ತೀವಿ, ಕಾಲು ಬಾಯಿ ಜ್ವರ, ಕುರಿ ಮತ್ತು ಮೇಕೆ ಸಿಡುಬು. ಸೊ ಇವು ಮುಖ್ಯವಾದವು. ಪಿಪಿಆರ್ ಅಂತ ಹೇಳಿದ್ರೆ ಪೆಸ್ಟಿಸ್ ಡಿಸ್ಪೆಟಿಟ್ಸ್ ರುಮಿನೆಂಟ್ಸ್ ಅಂತ ಹೇಳಿ. ಸೊ ಇದು ಮಾರ್ಬಿಲ್ಲಿ ವೈರಸ್, ಮೊದಲು ದೊಡ್ಡ ರೋಗ ಅಂತ ಕೇಳಿದ್ರೆ ನೀವು ರಿಂಡರ್ ಪೆಸ್ಟ್. ಸೊ ಆ ಕಾಯಿಲೆಯನ್ನು ಮಾಡುವಂತ ಪ್ರಭೇದದಿಂದಾನೇ ಈ ಕಾಯಿಲೆನು ಬರುವಂತದ್ದು ಕುರಿ ಮತ್ತು ಮೇಕೆಗಳಲ್ಲಿ. ಇದು ತುಂಬಾ ತೀವ್ರವಾಗಿ ನಷ್ಟವನ್ನ ಉಂಟು ಮಾಡುತ್ತೆ. ಸೊ ಇದಕ್ಕೆ ಮುಖ್ಯವಾಗಿ ಲಸಿಕೆನ ಹಾಕಿಸ್ಕೊಳ್ಳೇಬೇಕು ಪ್ರತಿ ಕುರಿ ಮತ್ತೆ ಮೇಕೆ ಸಾಕುವಂತವರು. ಈ ರೋಗವು ತೀವ್ರವಾದ ಕಾಯಿಲೆಯನ್ನು ಉಂಟು ಮಾಡುತ್ತೆ. ರೋಗದ ಸೋಂಕು ಉಂಟಾದ ನಂತರ ಜ್ವರ ಕಾಣಿಸಿಕೊಂಡು ನಿರಾಹಾರ ಆಗ್ತವೆ. ಕಣ್ಣಿನಲ್ಲಿ ಹಾಗೂ ಮೂಗಿನಲ್ಲಿ ದ್ರವ ಸೋರಿಕೆ ಉಂಟಾಗುತ್ತೆ. ಸೊ ಈ ದ್ರವ ಪ್ರಾರಂಭದಲ್ಲಿ ತಿಳಿಯಾಗಿದ್ದು ನಂತರ ಪಸ್ ಅಥವಾ ಪುರ್ಲೆಂಟ್ ಫಾರ್ಮ್ ಕೀವ್ ತರ ಕನ್ವರ್ಟ್ ಆಗುತ್ತೆ. ಮತ್ತೆ ಬಾಯಲ್ಲಿ ಜೊಲ್ ಸೋರುವಿಕೆ ಇರುತ್ತೆ. ಯಾಕೆ ಬಾಯಲ್ಲಿ ಜೊಲ್ ಸೋರುತ್ತೆ ಅಂದ್ರೆ ಅಲ್ಸರ್ಸ್, ವ್ರಣಗಳು ಬಾಯಿಯ ಒಳಪದರದಲ್ಲಿರುವಂತಹ ನಾಲಿಗೆ ಈ ತುಟಿ ಭಾಗ ಒಳಪದರಗಳನ್ನ ಅಲ್ಸರ್ಸ್ ನ ಉಂಟು ಮಾಡ್ತವೆ ಈ ರೋಗಾಣುಗಳು. ಸೊ ಮತ್ತೆ ಕ್ರಮೇಣ ಅದು ಉದುರಿ ಅದರಲ್ಲಿ ಉರಿಯೂತ ಉಂಟಾಗುತ್ತೆ. ಬಾಯಿ ಫುಲ್ ಕೆಂಪಾಗಿ ಆಹಾರ ಸೇವಿಸಕ್ಕೆ ಆಗೋದಿಲ್ಲ. ಅದು ಓಪನ್ ಬಾಯಿನ ತೆಗೆಯೋದಕ್ಕೆ ಕೂಡ ಕಷ್ಟಪಡ್ತಾ ಇರುತ್ತೆ. ಸೊ ಈ ರೋಣಗಳು ಅಥವಾ ಇದು ಲಲ್ಸರ್ಸ್ ಅಂತ ಹೇಳ್ತೀವಿ, ಅದು ಬಾಯಿ ನಾಲಿಗೆ ಮೇಲೆ ಜೊತೆಗೆ ಕರುಳಿನಲ್ಲೂ ಕೂಡ ಆಗುತ್ತೆ. ಸೊ ಇದರಿಂದ ರಕ್ತ ಮಿಶ್ರಿತ ಭೇದಿಯಾಗದ್ದು ಅಥವಾ ಹಾಗೆ ಭೇದಿಯಾಗುವಂತದ್ದು ಹೆಚ್ಚಿಗೆ ಇರುತ್ತೆ. ಇದರಿಂದ ಡಿಹೈಡ್ರೇಷನ್ ಅದೆಲ್ಲದನ್ನು ಕೂಡ ಹೆಚ್ಚಾಗಿ ಸಾಯುವಂತ ಸಂದರ್ಭಗಳು ಜಾಸ್ತಿ ಇರುತ್ತೆ. ಮತ್ತೆ ಈ ರೋಗಕ್ಕೂ ಕೂಡ ನಾವು ಲಸಿಕೆ ತಪ್ಪದೇ ಹಾಕಿಸ್ಕೋಬೇಕು. ಬೆರಳೆಣಿಕೆಯಷ್ಟು ಕಾಯಿಲೆಗಳಲ್ಲಿ ಇದು ಮೊದಲನೇ ಕಾಯಿಲೆ ಅಂತ ಹೇಳ್ಬೋದು. ನಾವು ಕುರಿ ಮತ್ತು ಮೇಕೆಗಳಲ್ಲಿ ನಾವು ಬ್ಯಾಕ್ಟೀರಿಯಾದಲ್ಲಿ ಇಟಿ ಎಚ್ ಎಸ್ ಇದ್ರಲ್ಲಿ ಬಂದ್ರೆ ನೆರಡಿ ರೋಗ, ಮತ್ತೆ ವೈರಸ್ ಇಂದ ಬರೋದ್ರಿಂದ ಆದ್ರೆ ಪಿಪಿಆರ್ ಬ್ಲೂಟಂಗ್, ಇದಕ್ಕೆ ಅತಿ ಹೆಚ್ಚಿನ ಮಹತ್ವವನ್ನ ಕೊಡಬೇಕು. ಲಸಿಕೆಗಳನ್ನ ನಾವು ಮೇ ಮತ್ತೆ ನವೆಂಬರ್ ಅಲ್ಲಿ ವರ್ಷಕ್ಕೆ ಎರಡು ಸಾರಿ. ಸೊ ಪಿಪಿಆರ್ ರೋಗ ಬಂದ್ರೆ ಸಾವು ಖಂಡಿತ ಆಗೋದ್ರಿಂದ ಮತ್ತೆ ಚಿಕಿತ್ಸೆಗೆ ನಷ್ಟ ಜಾಸ್ತಿ ಆಗೋದ್ರಿಂದ ನಾವು ಟ್ರೀಟ್ಮೆಂಟ್ ಬದಲು ಈ ವ್ಯಾಕ್ಸಿನೇಷನ್ ಅಥವಾ ಲಸಿಕೆಯನ್ನ ಹಾಕಿಸ್ಕೋಬೇಕಾಗುತ್ತೆ. ಇದು ಮುಖ್ಯವಾಗಿ ಪಿಪಿಆರ್ ಕಾಯಿಲೆ ಬಗ್ಗೆ ಆಯ್ತು. ಹೌದು. ಇನ್ನ ನೀಲಿ ನಾಲಿಗೆ ರೋಗದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಯಾಕಂದ್ರೆ ಇದು ಬಹಳ ಮುಖ್ಯವಾದಂತ ಕುರಿ ಮೇಕೆಗಳ ವೈರಸ್ ರೋಗ, ವಿಶೇಷವಾಗಿ ಬ್ಲೂ ಟಂಗ್ ರೋಗ ಅಂತ ಹೇಳಿ ಹೇಳ್ತೀವಿ. ಇದು ಸಾಂಕ್ರಾಮಿಕ ಅನ್ನೋದಕ್ಕಿಂತ ಇದು ನಾನ್ ಕಂಟೇಜಿಯಸ್, ಅಂದ್ರೆ ಯಾವ ರೀತಿ ಹರಡುತ್ತೆ ಅಂದ್ರೆ ಕ್ಯುಲಿಕಾಯ್ಡ್ ಮಿಡ್ಜಸ್ ಅಂತ ಹೇಳ್ತೀವಿ ನಾವು, ಸೊಳ್ಳೆಗಳು ಇದರಿಂದ ಹರಡುವಂತದ್ದು. ಇದು ಕ್ರಿಮಿಗಳಿಂದ ಹರಡುವಂತದ್ದು, ಸೊಳ್ಳೆಗಳಿಂದ ಹರಡುವಂತದ್ದು. ಪ್ರಸ ಬಾಯಿ ಮೂಗು ಮತ್ತು ಕರುಳಿನಲ್ಲೂ ಕೂಡ ಇದರಲ್ಲೂ ಕೂಡ ಉರಿಯೂತ ಉಂಟಾಗುತ್ತೆ. ಸೊ ಈ ಬ್ಲೂ ಟಂಗ್ ನೀಲಿ ನಾಲಿಗೆ ಅಂತ ಯಾಕಪ್ಪ ಹೇಳ್ತೀವಿ ಅಂತ ಹೇಳಿದ್ರೆ, ಮೊದಲನೇದಾಗಿ ಬಾಯಿಯಲ್ಲಿ ನಾಲ್ಗೆ ಮೇಲೆ ಎಲ್ಲ ಊತ ಉಂಟಾಗೋದ್ರ ಜೊತೆಗೆ ಕ್ರಮೇಣ ನಾಲ್ಗೆ ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಮೊದಲು ಜ್ವರ ಕಾಣಿಸ್ಕೊಂಡು ಕಣ್ಣು ಮೂಗು ಬಾಯಿಯಿಂದ ನೀರು ಸೋರೋದು, ಮತ್ತೆ ಬಾಯಿ ಮೂಗಿನ ಪದರ, ತುಟಿ, ಒಸಡು, ಬಾಯಿಯ ಒಳಪದರಗಳೆಲ್ಲದೂ ಕೂಡ ಊದ್ಕೊಂಡು ಕೆಂಪಾಗಿ ನಂತರ ನೀಲಿ ಬಣ್ಣಕ್ಕೆ ತಿರುಗ್ತವೆ. ಸೊ ಇದರಿಂದಾಗಿ ಕಣ್ಣು ಊದ್ಕೊಳ್ಳುತ್ತದಕ್ಕೆ ಕಂಜಕ್ಟಿವೈಟಿಸ್ ಅಂತ ಹೇಳ್ತೀವಿ, ಮತ್ತೆ ಬಾಯಿಯ ಒಳಪದರು ಸ್ಟೊಮಟೈಟಿಸ್ ಅಂತ ಹೇಳ್ತೀವಿ. ಸೊ ಇದರಿಂದ ಮೇವು ತಿಂದೇನೆ ಎಷ್ಟೊಂದು ಪ್ರಾಣಿಗಳು ಸಾಯ್ತವೆ, ಅವಕ್ಕೆ ಮೇವು ತಿನ್ನಕ್ಕಾಗಲ್ಲ, ಒಳಗಡೆ ಎಲ್ಲ ಉರಿಯೂತ ಉಂಟಾಗಿರೋದ್ರಿಂದ. ಮತ್ತೆ ಬಾಯಿಯ ಒಳಪದರಕ್ಕೆ ಆ ಪದರ ಪದರವಾಗಿ ಉದ್ರಿ ಅದನ್ನು ಕೂಡ ಮುಂದೆ ತೀವ್ರತೆ ಜಾಸ್ತಿ ಆಗ್ತಾ ಹೋಗುತ್ತೆ, ಆಹಾರ ಸೇವಿಸಕ್ಕಾಗಲ್ಲ. ಮತ್ ಕೆಲವು ಪ್ರಾಣಿಗಳಲ್ಲಿ ಕಾಲು ಕುಂಟದು ಕೂಡ ಉಂಟಾಗುತ್ತೆ, ಶ್ವಾಸಕೋಶದ ತೊಂದರೆನೂ ಕೂಡ ಉಂಟಾಗುತ್ತೆ. ಸೊ ಈ ರೋಗವನ್ನು ಕಂಟ್ರೋಲ್ ನಿಯಂತ್ರಣ ಮಾಡೋದಕ್ಕೆ ನಾವು ಬ್ಲೂ ಟಂಗ್ ವ್ಯಾಕ್ಸಿನೇಷನ್ ಅಂತ ಹೇಳ್ತೀವಿ. ಲಸಿಕೆ ಇದೆ, ಅದು ಪ್ರೀ ಮಾನ್ಸೂನ್, ಯಾಕೆಂದ್ರೆ ಮಾನ್ಸೂನ್ ಬರೋ ಸ್ಟೇಜ್ ಅಲ್ಲಿ ನಮ್ಗೆ ಈ ಸೊಳ್ಳೆಗಳ ಕಾಟಗಳು ಜಾಸ್ತಿ, ಆ ಸಂದರ್ಭಗಳಲ್ಲಿ ನಾವು ವ್ಯಾಕ್ಸಿನೇಷನ್ ಮಾಡ್ಕೋಬೇಕಾಗತ್ತೆ, ಲಸಿಕೆಯನ್ನ ಹಾಕ್ಸ್ಕೋಬೇಕು. ಮತ್ತೆ ಇದರಲ್ಲಿ ಲಸಿಕೆ ಜೊತೆಗೆ ಈ ಕೀಟ ನಿಯಂತ್ರಣ ದ್ರಾವಕಗಳು ಯೂಸ್ ಮಾಡಬೇಕಾಗತ್ತೆ. ಸೊಳ್ಳೆ ನಿಯಂತ್ರಣಕ್ಕೆ ಕ್ರಮಗಳನ್ನ ಎಲ್ಲಾ ರೀತಿ ಕ್ರಮಗಳನ್ನು ಕೂಡ ನಾವು ಕೈಗೊಳ್ಬೇಕಾಗತ್ತೆ. ಮತ್ತು ನೀರು ನಿಂತ್ಕೊಳ್ಳದಂತೆ, ಶೇಖರಣೆಯಾಗಿ ಒಂದ್ ಕಡೆ ನಿಲ್ಲದಂತೆ ಎಚ್ಚರಿಕೆ ವಹಿಸ್ಕೋಬೇಕಾಗತ್ತೆ. ಇದರಿಂದ ಅವುಗಳ ವೃದ್ಧಿ ಆಗೋದನ್ನ ತಡೆಗಟ್ಟಬಹುದು. ಇನ್ನೊಂದು ತಾವು ತಿಳಿಸಿದ್ದು ಕುರಿ ಮತ್ತು ಮೇಕೆ ಸಿಡುಬು ಅಂತ. ಹೌದು. ಇದು ಹೇಗೆ ಬರುತ್ತೆ ಅಂತೀರಿ? ಕುರಿ ಮತ್ತೆ ಮೇಕೆ ಸಿಡುಬು ಅನ್ನೋದು ಶೀಪ್ ಪಾಕ್ಸ್ ಅಥವಾ ಗೋಟ್ ಪಾಕ್ಸ್ ಅಂತ ಹೇಳ್ತೀವಿ ಇದನ್ನ. ಸೊ ಈ ಸಿಡುಬು ರೋಗ ಪಾಕ್ಸ್ ವೈರಸ್ ಇಂದ ಬರುವಂತದ್ದು, ಕುರಿ ಸಿಡುಬು ರೋಗಾಣುವಿನಿಂದ ಬರುವಂತದ್ದು. ಈ ರೋಗದ ಲಕ್ಷಣಗಳು ಮುಖ್ಯವಾಗಿ ರೋಗ ಉಂಟಾದ ಒಂದೂವರೆ ಅಥವಾ ಎರಡು ವಾರಗಳಲ್ಲಿ ತೀವ್ರತೆ ಸ್ಟಾರ್ಟ್ ಆಗುತ್ತೆ. ಕುರಿ ಮರಿಗಳಲ್ಲಿ ಇದರ ತೀವ್ರತೆ ಹೆಚ್ಚಾಗಿರುತ್ತೆ. ಮೊದಲನೇದಾಗಿ ಜ್ವರ ಕಾಣಿಸ್ಕೊಳ್ಳುತ್ತೆ, ಕಣ್ಣು ಮತ್ತು ಮೂಗಿನಿಂದ ನೀರು ಸೋರಿಕೆ ಇರುತ್ತೆ, ಮತ್ತೆ ಚರ್ಮದ ಮೇಲೆ ಈ ಗುಳ್ಳೆಗಳ ತರ ಕಾಣಿಸ್ಕೊಂತವೆ. ನಂತರ ಗುಳ್ಳೆಗಳು ಬೊಕ್ಕೆಗಳಾಗಿ ಮಾರ್ಪಡ್ತವೆ. ಈ ಬೊಕ್ಕೆಗಳಲ್ಲೂ ಒಡೆದು ಅದರಲ್ಲಿ ಇನ್ಫೆಕ್ಷನ್ ಅಥವಾ ಬ್ಯಾಕ್ಟೀರಿಯಾದಿಂದ ಸೆಕೆಂಡರಿ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ, ಅದು ಹೆಚ್ಚಾಗಿ ಆಗುತ್ತೆ. ಮತ್ತೆ ಹುಳಗಳು ಬೀಳೋ ಸಾಧ್ಯತೆ ಜಾಸ್ತಿ ಆಗುತ್ತೆ. ಸೊ ಮತ್ತೆ ಬಾಯಿ ಮತ್ತು ದೇಹದ ಒಳಭಾಗದ ಎಲ್ಲಾ ಅಂಗಗಳಲ್ಲೂ ಕೂಡ ಇದನ್ನ ನೋಡಬಹುದು. ನಮಗೆ ಹೊರಗಡೆ ಕಾಣುತ್ತಲ್ಲ ಚರ್ಮ, ಮತ್ತೆ ಆ ಉಣ್ಣೆ ಕಡಿಮೆ ಇರುವ ಜಾಗದಲ್ಲಿ ಇದರ ತೀವ್ರತೆ ಜಾಸ್ತಿ ಆಗಿರುತ್ತೆ. ಅದರ ಜೊತೆಗೆ ಒಳಗಡೆ ಇರುವಂತಹ ಅಂಗಾಂಗಗಳ ಎಲ್ಲದರಲ್ಲೂ ಕೂಡ ಬೊಬ್ಬೆಗಳು ಅಥವಾ ನಾನು ಹೇಳದ್ನಲ್ಲ ಬೊಕ್ಕೆಗಳು ಹೆಚ್ಚಾಗಿ ಪಾಕ್ಸ್ ಲೀಜನ್ಸ್ ಅಂತ ಹೇಳ್ತೀವಿ, ಅವು ಜಾಸ್ತಿಯಾಗಿ ಕಂಡು ಬರ್ತವೆ. ಅಂದ್ರೆ ಇದು ಹೇಗೆ ನಾವು ಇದನ್ನು ಮುಂಜಾಗ್ರತೆ ವಹಿಸಬೇಕಾಗುತ್ತೆ? ಇದನ್ನು ಕೂಡ ನಾವು ಮುಂಜಾಗ್ರತೆ ವಹಿಸಬೇಕಾಗುತ್ತೆ. ಶೀಪ್ ಅಂಡ್ ಗೋಟ್ ಪಾಕ್ಸ್ ವ್ಯಾಕ್ಸಿನೇಷನ್, ಇವು ಶೀಪ್ ಪಾಕ್ಸ್ ಪ್ರಭೇದನೆ ಬೇರೆ ಇದೆ, ಗೋಟ್ ಪಾಕ್ಸ್ ಪ್ರಭೇದನೆ ಬೇರೆ ಇದೆ. ಸೊ ಇದನ್ನ ನಾವು ಕೇಂದ್ರೀಕೃತ ಜಾಗಗಳಲ್ಲಿ ಪ್ರದೇಶಗಳಲ್ಲಿ ವರ್ಷಕ್ಕೆ ಎರಡು ಬಾರಿ ಲಸಿಕೆಯನ್ನ ಹಾಕಿಸಬೇಕಾಗತ್ತೆ. ಮತ್ತೆ ಈ ರೋಗ ಉಂಟಾಗದಂತೆ ನಾವು ಎಚ್ಚರಿಕೆಯನ್ನ ವಹಿಸಬೇಕಾಗತ್ತೆ. ಯಾವ ರೀತಿ ಅಂತ ಹೇಳಿದ್ರೆ ವ್ಯಾಕ್ಸಿನೇಷನ್ ಜೊತೆಗೆ ಒಂದ್ರಿಂದ ಒಂದು ಹರಡದಂತೆ ರೋಗ ಬರಗ್ರಸ್ತ ಕುರಿಗಳು ಅಥವಾ ಮೇಕೆಗಳನ್ನ ನಾವು ಬೇರ್ಪಡಿಸಿ ಇಡಬೇಕಾಗತ್ತೆ. ಮೊದಲು ನೈರ್ಮಲ್ಯತಾ ಕ್ರಮಗಳನ್ನ ಮಾಡಬೇಕಾಗತ್ತೆ. ಈ ದ್ರಾವಣಗಳು ಮತ್ತೆ ಡಿಸ್ಇನ್ಫೆಕ್ಟೆಂಟ್ ಸೊಲ್ಯೂಷನ್ಸ್ ಈ ಮಾರ್ಕೆಟ್ ಅಲ್ಲಿ ಯಥೇಚ್ಛವಾಗಿ ಇವಾಗ ಸಿಗ್ತವೆ. ಸೊ ಅವುಗಳನ್ನ ಯೂಸ್ ಮಾಡಿ ನಾವು ನೈರ್ಮಲ್ಯತೆಯನ್ನ ಶುದ್ಧೀಕರಣವನ್ನ ಮಾಡಬೇಕಾಗತ್ತೆ. ಇನ್ನು ಮುಖ್ಯವಾಗಿ ಕಾಲ್ಬಾಯಿ ಜ್ವರದ್ದು ಕೂಡ ಬರುತ್ತೆ ಕುರಿ ಮೇಕೆಗಳಲ್ಲಿ ಅಂತ ಹೇಳಿದ್ರಿ. ಪ್ರಾಮುಖ್ಯ ಪಡೆಯದೇ ಇರುವಂತಹ ರೋಗ ಆದ್ರೂ ಲಕ್ಷಣಗಳು ಏನೇನು ಇರ್ತವೆ ಅಂತೀರಿ? ಇದರಲ್ಲೂ ಕೂಡ ನಾವು ಎಲ್ಲಾ ಗೊರಸು ಪ್ರಾಣಿಗಳಲ್ಲಿ ಉಂಟಾಗುವಂತೆ ಕುರಿ ಮತ್ತು ಮೇಕೆಗಳಲ್ಲೂ ಕೂಡ ಕಾಲುಬಾಯಿ ಜ್ವರ ಬರುತ್ತೆ. ಸೊ ಇದರಲ್ಲಿ ಹೆಸರಲ್ಲೇ ತಿಳಿಸಿರುವಂತೆ ಕಾಲು ಮತ್ತು ಬಾಯಿಯಲ್ಲೆಲ್ಲ ಬೊಬ್ಬೆಗಳಾಗುತ್ತೆ. ಇದು ಏನಾಗುತ್ತೆ ಅಂದ್ರೆ ಅಲ್ಸರ್ಸ್ ತರ ಆಗುತ್ತೆ, ಗಾಯಗಳಾಗುತ್ತೆ. ಸೊ ಇದು ಕೂಡ ವೈರಾಣುವಿನಿಂದ FMD ವೈರಸ್ ಬರುವಂತ ರೋಗ ಇದು. ಸೊ ಇದು ಬಹಳ ಬೇಗ ಒಂದರಿಂದ ಒಂದಕ್ಕೆ ಹರಡುತ್ತೆ. ಒಂದು ರಾಸಿಗೆ ಬಂತು ಅಂದ್ರೆ ಎಲ್ಲಾ ರಾಸುಗಳು ಇದರಿಂದ ಬಳಲುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸೊ ಈ ರೋಗಾಣುಗಳು ಬಂದ ನಂತರ ಸೆಕೆಂಡರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಅಂತೇಳಿ ಆಗುತ್ತೆ. ಸೊ ಮೇವು ತಿಂದೆ ಇರುವಂತದ್ದು, ಅತಿಯಾಗಿ ಜ್ವರ ಕಾಣಿಸುವಂತದ್ದು, ಮತ್ತೆ ಇಳುವರಿ ಕಡಿಮೆ ಆಗುವಂತದ್ದು, ಈ ಎಲ್ಲ ಲಕ್ಷಣಗಳನ್ನ ನಾವು ಕಾಣಬಹುದು. ಸೊ ಇದಕ್ಕೆ ಪೊಟ್ಯಾಸಿಯಂ ಪರ್ಮಾಂಗನೇಟ್ ಸೊಲ್ಯೂಷನ್ ಮತ್ತೆ ಸೋಡಿಯಂ ಸೋಡಾದನ್ನ ಹಾಕಿ ಅದು ಬಾಯಿ ವಾಶ್ ಮಾಡೋದು, ಮತ್ತೆ ಗಂಜಿಯನ್ನ ಕೊಡೋದ್ರ ಮೂಲಕ ಅವುಗಳಿಗೆ, ಯಾಕೆಂದ್ರೆ ಮೇವು ತಿನ್ನಕ್ ಆಗಲ್ಲ ಅಂತ ಸಂದರ್ಭದಲ್ಲಿ ಗಂಜಿಯನ್ನ ಕೊಡ್ಬೇಕಾಗುತ್ತೆ. ಮತ್ತೆ ಫುಡ್ ಡಿಪ್ಸ್ ಅಂತಾನು ಹೇಳ್ತೀವಿ, ಸೋಡಾ ಹಾಕಿರೋ ನೀರು ಪೊಟ್ಯಾಸಿಯಂ ಪರ್ಮಾಂಗನೇಟ್ ನೀರಿಂದ ಕಾಲನ್ನ ತೊಳೆಯೋದ್ರಿಂದ ಸೊ ಇದರ ತೀವ್ರತೆಯನ್ನ ಸ್ವಲ್ಪ ಕಡಿಮೆ ಮಾಡಬಹುದು. ಮತ್ತೆ ಇದಕ್ಕೂ ಕೂಡ ಲಸಿಕೆಯ ಲಭ್ಯ ಯಾವಾಗ ಹಾಕಿಸ್ಕೋಬೇಕಾಗತ್ತೆ ಲಸಿಕೆಯನ್ನು? ಇದು FMD ಲಸಿಕೆಯನ್ನು ಕೂಡ ಆಗಸ್ಟ್ ಸೆಪ್ಟೆಂಬರ್ ನಲ್ಲಿ ಪ್ಲಾನ್ ಮಾಡ್ತಾರೆ. ಈಗ ನ್ಯಾಷನಲ್ ಕಂಟ್ರೋಲ್ ಪ್ರೋಗ್ರಾಮ್ ಅಲ್ಲಿ ಹಸು ಮತ್ತು ಎಮ್ಮೆಗಳಲ್ಲಿ ಈ ರೋಗವನ್ನ ತಕ್ಕಮಟ್ಟಿಗೆ ನಿಯಂತ್ರಣ ಮಾಡಬಹುದು. ರೈತ ಬಾಂಧವರೇ, ತಮಗೆ ಈ ಕುರಿ ಮತ್ತು ಮೇಕೆ ಸಾಕಾಣಿಕೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದ್ರೆ ತಾವು ಡಾಕ್ಟರ್ BR ಸುಮತಿ ಅವರನ್ನ ಅವರ ಸಂಸ್ಥೆಯ ಒಂದು ದೂರವಾಣಿ ಸಂಖ್ಯೆಯಲ್ಲಿ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 2341152. STD ಕೋಡ್ 080. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 2341152. STD ಕೋಡ್ 080. ತುಂಬ ಸಂತೋಷ ಡಾಕ್ಟರ್ ಸುಮತಿಯವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಕುರಿ ಮತ್ತು ಮೇಕೆಗಳನ್ನು ಬಾಧಿಸುವಂತಹ ರೋಗಗಳು ಮತ್ತು ಅವುಗಳ ನಿಯಂತ್ರಣ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಎಲ್ಲರೂ ಕೂಡ ಈ ಲಸಿಕೆಗಳ ಸದುಪಯೋಗವನ್ನ ಪಡ್ಕೋಬೇಕು ಅಂತ ಈ ಮೂಲಕ ನಾನು ತಿಳಿಸ್ತಾ ಇದ್ದೇನೆ. ರೈತ ಬಾಂಧವರೇ, ಇಲ್ಲಿ ತನಕ ಕುರಿ ಮತ್ತು ಮೇಕೆಗಳಿಗೆ ಬಾಧಿಸುವ ರೋಗಗಳು ಹಾಗೂ ಅವುಗಳ ನಿಯಂತ್ರಣ